ಗಜಮುಖಾದವಾಗಿ ಗಣಪಾಗೆ ಸಕನಂತೆ ತೇಜದೇ ಏನನು ಸಿರಲಿ ಮಾನಿನಿಯ ಚೆಲೋ ವಾನನದ ಬರಿಗೆ ಮಾನಿನಿಯ ಚೆಲುವಾನನದ ಪರಿಗೆ ಚೆಲುವಾನನದ ಪರಿಗೆ ಮದ ಗಜಾಯಾನಿ ಮದ ಗಜಾಯಾನಿ ಕೋಗಿಲ ಗಾನೆ ಸತಿಯ ನಮುಗ ಸಿರಿಗೆ ಸತಿಯಾನೋ ನಮುಗ ಸಿರಿಗೆ ಮತ್ತೊಡು ಸೇನೆಯಧಿಪತಿ ಬಾನ ತ್ಯಜಿಸುತ್ತ ಈನಿ ತಂಬಿನಿಗೆ ನಿಟಿಲದಿ ಸಾನುರಾಗದೊಳ್ ತಾನೇ ಮೆರೆಯುತ್ತ ಪೂರ್ಣ ಕಳೆಯಸಗೆ ಕನು ಮಾನವಿಲ್ಲವಿದೇನೆನಲು ಹಾಗೆ ಮಾನವಾಗಿ ತಾ ಬೇನೆ ಪಡುವಂತಿ ನಳಿನಗಳು ನ್ಯೂನಗೊಂಡಿವೆ ಇನಿಸುತ್ತಲ ಏನದರನನು ಇನಿಸುತ್ತಲ ಏನದರನನು ಚೆಲುವಾನನದ ಪರಿಗೆ ಅಮ್ಮ ಏನ್ ಬೆಡಗೋ ಗಾರ್ದಿಯೋ ಕನ್ನೆ ತಿನ್ನ ತಯತ್ತ ತಾರಿ ತಿನ್ನ ತಾರಿ ತಯತ್ತ ತಾರಿ ಸಂಕೇತೋದು ಮನದಲ್ಲಿ ಎಂದು ತವಶ ಹೇಳು ಭೋಗಿಸುತ್ತ ಅನುರಾಗದಿಂದಲಿ ಭೋಗಿ ಬೇಣಿಯೇ ದಿನವಗಳೆಯದೆ ನಾಗಗಮನೆ ನಿರಂತರದಿ ಸುಖ ಭೋಗಿಸುತ್ತ ಅನುರಾಗದಿಂದ ಕಳೆಯದೆ ಮತ್ತಿರದೆ

ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಕೃಷಿಯಲ್ಲಿ ಯುವಜನತೆ ಈ ಕುರಿತು ಕಡಬ ತಾಲೂಕು ಎಣ್ಮೂರು ಗ್ರಾಮದ ಯುವ ಕೃಷಿಕ ಯದುನಂದನ್ ಅವರೊಂದಿಗಿನ ಸಂದರ್ಶನವಿದೆ. ಆ ಬಳಿಕ ಆರೋಗ್ಯ ಮಾಹಿತಿ ಕೇಳುವಿರಿ. ಈಗ ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿರುವ ಎಸ್ ವಿ ಪರಮೇಶ್ವರ ಭಟ್ ಅವರ ರಚನೆ ಹೇಗೆ ಉದ್ಧರಿಸುವೆಯೋ ಚೆನ್ನ